ಕುಳಿತಾದರೂ ಸ್ಮರಿಸಿ ಅವರ ಕಂಬನಿಗಳ ನೆರಡ ಚಿಮ್ಮಿ ಪ್ರಾಣಾಹುತಿ ನೀಡಿದವರ ಸಂಸ್ಮರಿಸಿರಿಯ ಬಲಿದಾನ ನೀವವರನ್ನು ಮರೆಯಲು ಬರದು ಅದಕ್ಕಾಗಿ ಇದೋ ಈ ಕಥನ ಪ್ರಾಣ ಚಿರನಿದ್ರಿತ ಅಮರರು ಅವರು ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ ಇವ ಸಿಖ ಇವ ಜಾಟ ಮರಾಠ ಇವ ಸಿಖ ಇವ ಜಾಟ ಮರಾಠ ಹಿಮಗಿರಿಯೆಡೆ ಸುರಿದಿಹ ರಕ್ತ ಅದು ನಮ್ಮಿ ಭಾರತ ರಕ್ತ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ

ವಿಸಿ ನಾಲೆಯಿಂದನೇ ನೀರು ಬರುತ್ತೆ ನಿಮಗೆ? ಡೈರೆಕ್ಟ್ ಆಗಿ ನಮ್ಗೆ ವಿಸಿ ನಾಲೆಯಿಂದ ಕನೆಕ್ಟ್ ಆಗಿರೋದು. ನೀರಿಗೇನು ಸಮಸ್ಯೆ ಇಲ್ಲ ಈಗ ಸದ್ಯ ಪ್ರೆಸೆಂಟ್? ಹಿಂಗೆ ಕೆಆರ್ಎಸ್ ನೀರು ತುಂಬಿದಾಗ ನಮ್ಗೆ ತೊಂದರೆ ಇಲ್ಲ. ನಮ್ ಭಾಗಕ್ಕೆ ಅಂದ್ರೆ ಪರಿಪೂರ್ಣವಾಗಿ ಮಂಡ್ಯ ಜಿಲ್ಲೆ ಪೂರ್ತಿ ಆಗ್ತಂತಲ್ಲ, ಕೆಲವು ಭಾಗಕ್ಕೆ ನೀರಾವರಿ ಚೆನ್ನಾಗಿ ಸೌಲಭ್ಯ ಇದೆ, ಇನ್ ಕೆಲವು ಭಾಗಕ್ಕೆ ಒಂದ್ ಬೆಳೆ ಬೆಳೀತಾರೆ, ಮದ್ದೂರು ಮತ್ತು ಮಳವಳ್ಳಿ ಈ ಸೈಡ್ ನಲ್ಲಿ ಒಂದೊಂದ್ ಬೆಳೆ ಬೆಳ್ಕತ್ತಾರೆ. ಈಗ ಗೌಡ್ರೆ, ಮುಖ್ಯವಾಗಿ ನೀವು ಸಾಂಪ್ರದಾಯಿಕವಾಗಿ ಭತ್ತ ಬೆಳೀತಾರೋ ಅಥವಾ ಈಗ ಶ್ರೀ ಪದ್ಧತಿ ಏರೋಬಿಕ್ ಪದ್ಧತಿ ಅಂತೆಲ್ಲ ಬಂದಿದೆಯಲ್ಲ, ಆ ರೀತಿ ಮಾಡ್ತೀರ? ಸರ್, ಒಂದು ಕಾಮನ್ ಆಗಿ ನಾಟಿ ಮಾಡುವ ಪದ್ಧತಿನ ನಮ್ಮಲ್ಲಿ ಕಾಮನ್ ಆಗಿ ಮಾಡಿಸ್ತಾರೆ. ಏರಬೇಕು ಮತ್ತು ಶ್ರೀ ಪದ್ಧತಿ ಕೆಲವೇ ಮಂದಿಗಳು ಅಷ್ಟಾಗಿ ಯಾರು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲ್ಲ, ಮಾಡ್ತಾರೆ. ಅಲ್ಲೊಬ್ರು ಇಲ್ಲೊಬ್ರು ಆಸಕ್ತಿ ಮಾಡ್ತಾರೆ, ನಂತರ ಮಾಡಲ್ಲ. ನಾವು ಕಾಮನ್ ಆಗಿ ಏನ್ಬಿಡ್ತೀವಿ, ಹೊಟ್ಲು ಮಾಡ್ಬಿಟ್ಟು ಇನ್ನೊಂದು ಮುಖಾಂತರ ನಾಟಿ ಮಾಡಿಸ್ಕೊಂಡು ಮಾಡ್ತೀವಿ. ಕೆಲವು ಮಿಷಿನಲ್ಲಿ ಮಾಡಿಸ್ತಾರೆ, ಅನುಕೂಲಕ್ಕೆ ತಕ್ಕಂತೆ ಜೋಡಿಸ್ಕೊಯ್ತಾ ಇರ್ತಾರೆ. ಅಂದ್ರೆ ಈಗ ಭತ್ತದಲ್ಲಿ ಮುಖ್ಯವಾಗಿ ಯಾವ ತಳಿ ಬಳಸ್ಕೊಳ್ತೀರಾ ಗೌಡ್ರೆ? ಈಗ ಈ ಭತ್ತದಲ್ಲಿ ನಾವು ಜಯ ಭತ್ತ ಹಾಕ್ತೀವಿ. ಈಗ ಅಂದ್ರೆ ಈ ಜನವರಿ ಫೆಬ್ರವರಿಯಲ್ಲಿ ಜನವರಿ ಫೆಬ್ರವರಿಲಿ ಜಯಭತ್ತ ಹಾಕ್ತಿವಿ. ಅದು ಈ ಸಂದರ್ಭದಲ್ಲಿ ನಮ್ಗೆ ಒಳ್ಳೆ ಇಳುವರಿ ಸಿಗ್ತದೆ. ಅದು ಮತ್ತೆ ಮುಂಗಾರಿನಲ್ಲಿ? ಮುಂಗಾರಿನಲ್ಲಿ ಮಾಮೂಲಿ ಹಿಂದೆ ಎಲ್ಲ ಗೌರಿ ಸಣ್ಣ ಅಂತ ಬಿಟ್ಟು ಈ ತರದ ಬತ್ತಿದ್ದು, ಹೊಸ ಹೊಸ ತಳಿಗಳು ಬಂದವ ಈಗ. ಏನು ಹೊಸ ತಳಿಗಳು ಬದಲಾವಣೆ ಆಯ್ತಾ ಇರ್ತವೆ. ಅದು ಸಾಮಾನ್ಯ ನಾವು ಹಿಂದೆ ಎಲ್ಲ ಗೌರಿ ಸಣ್ಣ ಮತ್ತೆ ತನು ಭತ್ತ ಈ ತರದ ಮನೆ ಬಳಕೆಗೆ ಅಂತ ಮಾಡ್ಕೊತಾ ಇದ್ದು. ಖರ್ಚು ವೆಚ್ಚ ಹೋಲಿಸಿದ್ರೆ ಹೇಗನ್ಸುತ್ತೆ ಗೌಡ್ರೆ ಈ ಭತ್ತದ ಬೇಸಾಯ? ಸರ್, ಪ್ರೆಸೆಂಟ್ ಈಗ ಕೃಷಿ ಈ ಬೇಸಾಯದ ಖರ್ಚು ಜಾಸ್ತಿ ಆಗ್ತಾ ಇದೆ ಮತ್ತೆ ಇಳುವರಿ ಕುಂಠಿತ ಆಗ್ತಾ ಇದೆ. ಅದರಿಂದ ಏನಾಗಿದೆ, ರೈತರಿಗೆ ದುಬಾರಿ ಅನಿಸ್ತಾ ಇದೆ. ದುಬಾರಿ ಆಗ್ತಾ ಇದೆ. ಬೆಲೆ ಈಗ ಒಂದು ಒಂದು ಕ್ವಿಂಟಲ್ ಭತ್ತಕ್ಕೆ 1,500-300 ಈಗ ತಗೋತಾರೆ. ನಾವು ಕೊಡುದಿಲ್ಲ, ಮನೆಗೆ ಬಳಕೆಗೆ ಮಾಡ್ಕೊತೀವಿ. ಅವರಿಗೆ ಕೊಡೋದು ಅಂದ್ರೆ ಇಳುವರಿ ಕೊಟ್ರೆ ಸಾಕಾಯ್ತದೆ, ಇಳುವರಿ ಬರಲ್ವಲ್ಲ. ಅದರಿಂದ ಏನಾಗಿದೆ, ಈ ಕೊಡೋ ರೇಟು ಸುತ್ತ ನಮ್ಗೆ ಸಾಕಾಗುದಿಲ್ಲ ಅಂತ ಅನಿಸ್ತದೆ. ಅಂದ್ರೆ ಖರ್ಚು ಜಾಸ್ತಿ ಇದೆ ಭತ್ತದ ಬೇಸಾಯಕ್ಕೆ, ಸಿಕ್ಕಾಬಿಟ್ಟೆ ಖರ್ಚು. ಅಂದ್ರೆ ಈಗ ಏನಾಗಿದೆ, ಹಿಂದೆ ಎಲ್ಲ ನಾವು ದನ ನಾವೇ ಸ್ವಂತ ಮಡಿ ಕಳ್ತಿದ್ದೋ, ಆಗ ನಾವೇ ಬೇಸಾಯ ಮಾಡ್ಕೊತಿದ್ವಿ, ಉಳುಮೆ ಎಲ್ಲ ನಾವೇ ಮಾಡ್ಕೊತಿದ್ದೋ, ಟ್ರ್ಯಾಕ್ಟರ್ ಟ್ರೇಲರ್ ಈ ತರದ ಅವಶ್ಯಕತೆ ಇರ್ಲಿಲ್ಲ ಹಿಂದೆ. ಒಬ್ರಿಗೊಬ್ರು ಜೋಡಿಸ್ಕೊಂಡ್ ಮಾಡ್ತಿದ್ವಿ. ಈಗ ಏನಾಗಿದೆ ಅಂತಂದ್ರೆ ಎಲ್ಲ ಇನ್ನೊಬ್ರ ಮೇಲೆ ಅವಲಂಬಿತ ಆಗಿದ್ದೀವಿ. ಹೌದು, ಕೂಲಿ ಕೆಲಸಗಾರರ ಮೇಲೆ ಅವಲಂಬಿತವಾಗಿದ್ದೀವಿ ಎಲ್ಲ. ಅದ್ರಲ್ಲೂ ಅವಲಂಬಿತ ಒಬ್ಬ ಮತ್ತೆ ರೈತ ಒಬ್ಬನೇ ಮಾಡುವಂತದ್ದಲ್ಲ ಇದು. ಈ ಏನಾಗುತ್ತೆ ಅಂದ್ರೆ ಡೈಲಿ ಮಾಡೋವು ಅಂತ ಇರ್ತವೆ, ಬಟ್ ಈಗ ನಾಟಿ ಬೀಳ್ತದೆ, ಆಗ ಗಂಡಾಳು ಹೆಣ್ಣಾಳು ಎಲ್ಲ ಜೋಡಿಸ್ಬೇಕು, ಆಗ ಸಿಕ್ಕಾಬಟ್ಟೆ ಒತ್ತಡ ಬರ್ತದೆ ರೈತನಿಗೆ. ಕೂಲಿನೂ ಜಾಸ್ತಿ ಇದೆ, ಕೂಲಿನೂ ಜಾಸ್ತಿ ಸಿಕ್ಕಾಬಟ್ಟೆ. ಯಾಕೆಂತಂದ್ರೆ ಕಾಂಪಿಟೇಷನ್ ಇವಾಗ ಕೂಲಿ ಮಾಡೋನ್ಗೆ ಬೆಲೆ ಜಾಸ್ತಿ. ಅಂದ್ರೆ ಎಲ್ಲ ಒಟ್ಟಿಗೆ ನಾಟಿ ಮಾಡೋದು, ಸಸಿ ಮಡಿ ಮಾಡೋದು, ಅದು ಏನಾಗುತ್ತೆ ಅಂದ್ರೆ ಈ ಭತ್ತದ ವಿಚಾರ ಬಂದಾಗ ಒಂದೇ ಸಲ ನಾಟಿ ಮಾಡಕ್ಕೆ ಆ ಟೈಮ್ನೆಲ್ಲ ಮಾಡ್ಬೇಕು, ಇಲ್ಲಾಂದ್ರೆ ಇಳುವರಿ ಕಾಲ್ ಸರಿಯಾಗತ್ತಲ್ಲ. ಸೀಸನ್ ಕರೆಕ್ಟ್ ಆಗಿ ಮಾಡ್ಬೇಕು, ಅದರಿಂದ ಏನಾಗಿದೆ ರೈತನ ಸಿಕ್ಕಾಬಟ್ಟೆ ಒತ್ತಡ. ಕೂಲಿದೆ ಬಹಳ ತಲೆನೋವು ಆಗ್ಬಿಟ್ಟಿದೆ. ಕೂಲಿದು ಅಂತಂದ್ರೆ ಕೂಲಿ ಆಳ್ಗೆ ಸಿಕ್ಕುದ್ರಲ್ವಾ, ಕೂಲಿ ಕೊಡಕುವ ಸಾಧ್ಯತೆ ಆಳ್ಲೇ ಇದೆ ಅಲ್ಲಿ. ಪ್ರತಿಯೊಂದು ಒಂದ್ ಏನಾರ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬೇಕು, ಒಂದ್ ಆಳ್ ಇಲ್ಲ ಈಗ ಪ್ರೆಸೆಂಟ್. ಕೂಲಿ ಕಾರ್ಯಕ್ರಮ ಅಂತ ಇಲ್ಲ, ಅದೇ ಒಂದ್ ದೊಡ್ಡ ಸಮಸ್ಯೆ ಆಗಿದೆ ಈಗ. ಅದು ಸಿಕ್ಕಾಬಟ್ಟೆ ತಲೆನೋವು ಇರೋದು ರೈತನಿಗೆ ಅದೇ. ಮತ್ತೆ ಕಬ್ಬನ್ನು ಕೂಡ ಬೆಳ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು? ಹೌದು, ಕಬ್ಬು ಬೆಳಿತೀವಿ. ಈ ಕಬ್ಬಂದ ಏನಾಗಿದೆ ಅಂತಂದ್ರೆ ನಾವು ನಾಟಿ ಮಾಡೋದು ಮತ್ತೆ ಅದ ಮಾಡ್ಕೊಳ್ಳೋದು ಏನು ಸಮಸ್ಯೆ ಆಗಲ್ಲ ನಮ್ಗೆ. ಈ ಕಟಾವ್ ಮಾಡೋಕ ಹಿಂಸೆ ಆಯ್ತದ. ಅದಕ್ಕೆ ಕಟಾವ್ ಮಾಡುವಾಗ ಜನ ಸಿಗೋದು ಕಷ್ಟ ಅಂತೀರ? ಜನ ಸಿಗೋದಿಲ್ಲ, ಯಾಕಂದ್ರೆ ನಮ್ಗೆ ಈಗ ಏನಾಗಿದೆ ಅಂತಂದ್ರೆ ಎಲ್ಲ ನಾವು ಈ ಶುಗರ್ ಕಂಪ್ನಿ ಮೇಲೆ ಅವಲಂಬಿತರಾಗಿರ್ತೀವಿ. ಈ ಅವ್ರೇನ್ ಮಾಡ್ತಾರೆ, ನಮ್ಮ ಒಂದು ಒಂದು ತಿಂಗಳು ಮುಂಚಿತವಾಗಿ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಮಾಡಿದ್ರೆ ಕಟಾವ್ ಮಾಡ್ಕೊಂಡು ಮಾಡ್ಬೋದು. ಏನಾಗುತ್ತೆ ಅಂದ್ರೆ ಮಾಡೋಗ್ಲೇ ಲೇಟ್ ಮಾಡ್ತಾರೆ, ಆಗೇತದೆ ಈ ಒಂದು 12-13 ಆದ್ಮೇಲೆ ಅವ್ರು ಲೇಟ್ ಮಾಡ್ತಂದ್ರೆ ಅವೇನಾಗ್ತದೆ 14-15 ಕೂಡ ಬಿಡ್ತದೆ. ಹಾಗೇಂತ ರೈತರಿಗೆ ಸಮಯನೂ ಕಳ್ಕೊತಾ ಇರ್ತೀವಿ, ಆಮೇಲೆ ಇಳುವರಿನೂ ಕುಂಠಿತ ಆಗ್ತಾ ಇರ್ತದೆ. ಜೊತೆಗೆ ಅವನ್ಗೆ ಈ ಖರ್ಚು ಮಾಡಿ ಬಡ್ಡಿ ಗಿಟ್ಟಿತ್ತಂದ್ರೆ ಅದಂತೂ ಇನ್ನೂ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ, ಬಡ್ಡಿ ಏರ್ತಾ ಹೋಗುತ್ತೆ. ಹೌದು, ಏರ್ಲೇಬೇಕಲ್ಲ, ಬಡ್ಡಿ ಯಾರು ಬಿಡುದಿಲ್ವಲ್ಲ, ಗೌರ್ಮೆಂಟ್ ಬಿಡುದಿಲ್ವಲ್ಲ. ಈಗ ಬ್ಯಾಂಕ್ ನಾವು ನಮ್ಗೆ ಸಾಲ ಲೋನ್ ಕೊಡ್ತಾರೆ, ಅದ್ರ ಮೇಲೆ ತಿಟ್ಕೊಳ್ಳಿ, ಆ ಬ್ಯಾಂಕ್ ಬಡ್ಡಿ ಆ ಬಡ್ಡಿ ಕೊಡ್ತಾರ ಬಿಡುದಲ್ವಲ್ಲ ಅವರು ದುಡ್ಡನ್ನ. ಅದರಿಂದ ಏನಾಗುತ್ತೆ, ಇವೆಲ್ಲ ಸಮಸ್ಯೆಗಳೇ ರೈತನಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದಿರೋದು ಇವತ್ತು. ಅಂದ್ರೆ ಒಂದ್ಸರಿ ಕಬ್ಬು ಹಾಕಿರಿ, ಎಷ್ಟು ವರ್ಷ ಬೆಳೆ ತಗೊಳ್ತೀರಾ ನೀವು? ಸರ್, ಇಲ್ಲಿ ಅದ್ರಲ್ಲಿ ಒಂದು ವಿಚಾರಗಳು ಬೇರೆ ಬೇರೆ ಅವೆ. ಈಗ ನಾವು ಈಗ ಮಾಡ್ತಾರೋ ಪದ್ಧತಿಯಲ್ಲಿ ಏನ್ 3 ಪದ್ಧತಿಯಲ್ಲಿ ಮಾಡ್ತಾ ಇದೀವೋ, ಇವತ್ತಿನ ಪ್ರೆಸೆಂಟ್ ಏನಾಗಿದೆ ಅಂತಂದ್ರೆ ನಾವು ಈ ತನೇನ್ ಗೊಬ್ಬರ ಹೊಡಿದನೆ ಬರೀ ಕೆಮಿಕಲ್ ಫರ್ಟಿಲೈಸರ್ ಹಾಕೋದ್ರಿಂದ ಅದು ಏನಾಗ್ತದೆ, ಸಿಕ್ಕಾಬಟ್ಟೆ ಖರ್ಚು ಕೇಳ್ತದ ಅದು. ಯಾಕಂದ್ರೆ ಈ ಭೂಮಿಗೆ ಜೈವಿಕ ಗೊಬ್ಬರ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹೌದೌದು. ಅದು ಕೊಡದ್ರಿಂದ ಏನಾಗಿದೆ, 3 ಪದ್ಧತಿ ಮಾಡಿದಾಗ ನಾವು ಒಂದ್ ಬೆಳೆ ತಪ್ಪರ ಎರಡನೇ ಬೆಳೆ ಕಿತ್ತಾಕ್ಲೇಬೇಕು. ಆಗ ಸರಿಯಾಗಿ ಬರಲ್ಲ ಅಂತೀರಿ? ಸರಿಯಾಗಿ ಬರಲ್ಲ. ಅಂದ್ರೆ ಯಾವ ಕಾರ್ಖಾನೆಗಳಿಗೆ ನೀವು ಪೂರೈಕೆ ಮಾಡ್ತೀರಾ ಕಬ್ಬನ? ನಮ್ ಫ್ಯಾಕ್ಟ್ರಿಗೆ ಕೊಟ್ಟೆ. ನಾವ್ ಈ ಪ್ರಾರಂಭಕ್ಕೆ ನಮ್ ಫ್ಯಾಕ್ಟ್ರಿ ಕೊಟ್ಟ ಮೊದ್ಲೇ ಮದ್ದೂರ್ ಕೊಡ್ತಿದ್ದೆ, ಆಗ ಪ್ರಾರಂಭ ಇರ್ಲಿಲ್ಲ ನಮ್ಮ ಫ್ಯಾಕ್ಟ್ರಿ. ಈಗ ನಮ್ ಫ್ಯಾಕ್ಟ್ರಿ ಬತ್ತಲ್ಲ ಅಂದ್ಬಿಟ್ಟು ನಮ್ ಫ್ಯಾಕ್ಟ್ರಿ ಕೊಡ್ತೀವಿ, ಯಾಕೆ ನಮ್ ಫ್ಯಾಕ್ಟ್ರಿ ಸ್ವಲ್ಪ ರನ್ಅಪ್ ಆಗ್ಲಿ ಅಂದ್ಬಿಟ್ಟು. ಈಗ ಮೇಕೆಗಳು ಸಾಕಾಣಿಕೆ ಪ್ರಾರಂಭ ಮಾಡಿದಾರ ಗೌಡ್ರೆ ತಾವು? ಹೌದು ಸರ್, ಮೇಕೆ ಅದನ್ನು ರೇಷ್ಮೆ ಬೆಳೆದಾಗ ಕಿತ ಅದನ್ನ ಏನಾಯ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಈ ಬರ ಹೊಡೆದು ಮತ್ತೆ ರೇಟ್ ಕುಸಿತ ಆಯ್ತಲ್ಲ. ಹೌದೌದು. ಅವಾಗ ನಾನೇನ್ ಮಾಡಿದೆ ಅಂತಂದ್ರೆ ಈ ರೇಷ್ಮೆನೆ ಬೇಡ ಅಂದ್ಬಿಟ್ಟು ಅದನ್ನ ತಕ್ಕಲು ಬಿಟ್ಟು ಮೇಕೆ ಫಾರ್ಮ್ ಮಾಡ್ಬಿಟ್ಟೆ. ಎಷ್ಟು ಮೇಕೆ ಇಟ್ಕೊಂಡಿದ್ದೀರ ಸರ್? ಫಸ್ಟ್ ನಂದು 50 ಗಂಟೆ ತಗೊಂಡೋಗಿದ್ದೆ, 50 ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ 50 ಗಂಟೆ ತಗೊಂಡೋಗಿದ್ದೆ. ಈಗೇನಾಗಿದೆ ಕಮ್ಮಿ ಮಾಡ್ಬಿಟ್ಟೆ ಈಗ, ಯಾಕಂದ್ರೆ ನಮ್ಗೆ ಬೇರೆ ವ್ಯವಹಾರಗಳವ ಈಗ, ಅದರಿಂದ ಸಮಯ ಅದಕ್ಕೆ ಕೊಡ್ಬೇಕು ಅಂದ್ಬಿಟ್ಟು ಕಮ್ಮಿ ಮಾಡ್ಕೊಂಡೆ. ಮೇವಿಗೆ ಏನ್ ಮಾಡ್ತೀರಾ? ಈ ಮೇವಿಗೆ ನಮ್ಮ ಜಮೀನಲ್ಲೇ ಇತ್ತಲ್ಲ, ಜಮೀನಲ್ಲೇ ಏನ್ ಮಾಡ್ತೀವಿ ಅಂದ್ರೆ ಮೇವು ಮತ್ತೆ ಕಬ್ಬು ಈ 8 ಅಡಿ 6 ಅಡಿ ಪದ್ಧತಿ ಕೊಂಡೋದೆ. ಅದ್ರ ಮಧ್ಯದಲ್ಲಿ ಮೇವು ಬೆಳ್ಕೊಂಡು ಆಡು ಮತ್ತು ಕಬ್ಬು ಬಂದಷ್ಟು ಬರ್ಲಿ ಅಂದ್ಬಿಟ್ಟು ಈ ತರ ಇಂಟರ್ಕ್ರಾಪ್ ಮಾಡ್ಕೊಂಡು ಒಂದು 1/2 ಎಕರೆನ ಹುಲ್ಲನ್ನ ಬೆಳೆಸಿದ್ದೀನಿ. ಒಂದು ನೀರಾವರಿ ಪ್ರದೇಶದಲ್ಲಿ ಏನ್ ಮಾಡಿದೆ, ಭತ್ತ ಹಾಕಿದಕ್ಕೆ ಬಂದು ಹುಲ್ಲು ಮೇವನೇ ಹಾಕೊಂಡೆ. ಕೆಲವರು ಈ ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಅಟ್ಟದ ರೀತಿ ಮಾಡ್ಕೊಳ್ತಾರೆ. ಹೌದೌದು. ನೀವು ಹಾಗೇನೆ ಮಾಡ್ಕೊಂಡಿದ್ದೀರ? ಯಾವುದೇ ಮಾಡ್ಬೇಕಾದ್ರೂ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಈ ಮಾಡಿರೋದನ್ನ ಒಂದ್ 10-20 ಜನ ನಾನು ನೋಡ್ಬಿಟ್ಟು ಅನಾಲಿಸಿಸ್ ಮಾಡಿ ಮಾಡ್ತೀನಿ. ಆ ಸಂದರ್ಭದಲ್ಲಿ ನಾನ್ ನೋಡಿದ ಮಟ್ಟಿಗೆ ಏನಾಯ್ತು ಅಂತಂದ್ರೆ, 65-68 ವರ್ಷದ ಮುದುಕ 60-70 ಮೇಕೆನ ಒಬ್ಬನೇ ಮೇಯಿಸ್ತಿದ್ದ. ಅದ್ ಹೆಂಗ್ ಮಾಡಿದ ಅಂತಂದ್ರೆ, ನ್ಯಾಚುರಲ್ ಪದ್ಧತಿ ಅಂದ್ರೆ ಈ ನಮ್ ಹಳ್ಳಿನಲ್ಲಿ ಬೇಕಷ್ಟು ಬೊಂಬು ವೇಸ್ಟ್ ಸಿಗ್ತಾವಲ್ಲ, ಅದನ್ನ ತಟ್ಟಿ ಕಟ್ಕೊಂಡು ಹೊರಗಡೆ ಅಲ್ಲಿ ಬಿಟ್ಕೊಂಡು ಮೇಯಿಸ್ಕೊಳ್ಳೋದು, ಮತ್ತೆ ಒಳಗಡೆ ಕೂಡಾಕೋಕೆ ಒಂದ್ ಮನೆ ಹಳೆ ಮನೆ. ಪ್ರಾರಂಭ ಮಾಡುವಾಗ ನಾವು ಬಂಡವಾಳ ಹೂಡಿದ್ರೆ ನಮ್ಗೆ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ಮಾಡುದು, ಆ ಸಿಸ್ಟಮ್ ಅಲ್ಲಿ ಮಾಡುದು ನಾವು ನ್ಯಾಚುರಲ್ ಪದ್ಧತಿನಲ್ಲಿ ಹಾಗೆ ಮಾಡ್ತಾ ಇದ್ರೆ. ಈಗ ಈಗಲೂ ಅದೇ ತರ ಇದೆ, ಯಾಕಂತಂದ್ರೆ ಅದಕ್ಕೆ ಏನಾದ್ರೂ ಆತರ ಮಾಡ್ತೀವಿ, ಅಟ್ಟದ ಮಟ್ಟದಲ್ಲಿ ಮಾಡ್ತೀವಿ ಅಂತಂದ್ರೆ ಕನಿಷ್ಠ 4-5 ಲಕ್ಷ ಬಂಡವಾಳ ಕೇಳ್ತದೆ. ಅದಕ್ಕೆ ಅದನ್ನೇ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಬಂಡವಾಳ ಬೇಕಾಗುತ್ತೆ. ಬಡ್ಡಿ ಎಷ್ಟಾಯ್ತದೆ, 1 ರೂಪಾಯಿ ಬಡ್ಡಿ ಹೆಂಗ್ ಲೆಕ್ಕ ಹಾಕಂದ್ರು ತಿಂಗಳಿಗೆ 5 ರೂಪಾಯಿ ಬಡ್ಡಿ ಬೀಳ್ತದೆ. ನಿಜ. ಹಾಗೇತದೆ, ಈ ಮೇಕೆ ಫಾರಂ ಅನ್ನು ತರೋದು ಪ್ರಾರಂಭ ಹಂತದಲ್ಲಿ ನಮ್ಗೆ ಅದೇ ಕೊಡಲ್ಲ, ಅದು 6 ತಿಂಗಳಾದ್ಮೇಲೆ ಮರಿ ಆಗ್ತಿದ್ದಂಗ ಆಮೇಲೆ ನಮ್ಗೆ ಅದ್ರ ಇನ್ಕಮ್ ಸ್ಟಾರ್ಟ್ ಆಯ್ತದೆ. ಅಂದ್ರೆ ಈಗ ಮರಿಗಳನ್ನ ಮಾರಾಟ ಮಾಡ್ತೀರಾ? ಅದೇ, ಮೇಕೆ ಮರಿಗಳು ಮಾರಾಟ ಮಾಡ್ತೀವಿ ಮತ್ತು ಒಂದಷ್ಟು ಕುಯ್ತು ಬಂದಾಗ ನಾವು ಕೊಟ್ಬಿಡ್ತೀವಿ, ಅಥವಾ ಅಲ್ಲೆಲ್ಲ ಕೊಟ್ಬಿಡ್ತೀವಿ, ನಮ್ಗೆ ಜಾಸ್ತಿ ಅದನ್ನ ಕೊಟ್ಬಿಡ್ತಾ ಇದ್ವಿ. ಅಂದ್ರೆ ಇದು ಈ ಎಲ್ಲ ದಾಖಲೆಗಳು ಎಲ್ಲ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಅಲ್ವಾ? ಯಾಕಂದ್ರೆ ಇಲ್ಲಿ ನೀವು ವಂಶಾಭಿವೃದ್ಧಿ ಮಾಡೋದ್ರಿಂದ ಒಳ್ಳೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಬರಬೇಕು ಅಂದ್ರೆ ಎಲ್ಲಾ ದಾಖಲೆಗಳನ್ನ ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಹೌದೌದು. ಯಾಕಂದ್ರೆ ಈ ತಂದೆ ಮತ್ತೆ ಮುಂದಿನ ಒಂದು ಪೀಳಿಗೆ ಮರಿಗಳು ಮತ್ತೆ ಅವು ಸಂಯೋಗ ಹೊಂದಬಾರದು. ಹೌದು, ಅದು ಬಹಳ ಮುಖ್ಯ ಆಗತ್ತಲ್ವಾ ಇಲ್ಲಿ? ಹೌದೌದು ಸರ್. ನಾವು ಏನು ಅಂದ್ರೆ ನಾವು ಖರ್ಚು ನಾವು ಏನ್ ಮಾಡ್ಬೇಕಂದ್ರೆ, ಯಾವ್ದೇ ನಮ್ಮ ರೈತ ಎಸ್ಪೆಷಲಿ ರೈತ ಏನ್ ಮಾಡ್ಬೇಕು, ನಮ್ಮ ರೈತರು ನಾವೇನ್ ಮಾಡ್ಬೇಕು ಅಂತಂದ್ರೆ, ಇದು ಬಿಸ್ನೆಸ್ ಅಲ್ಲ, ಇದು ಅಗ್ರಿಕಲ್ಚರ್ ವಿಚಾರ ಆಗಿರೋದ್ರಿಂದ ನಾವು ಎಚ್ಚರಿಕೆಯಿಂದ ಫಸ್ಟ್ ಪ್ರಾರಂಭಿಕ ಹಂತದಲ್ಲಿ ನಾವು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಮ್ಯಾನ್ ಪವರ್, ಮನುಷ್ಯನ ಬಳಸ್ಕೊಂಡು ಮಾಡುವಂತ ಕಾರ್ಯಕ್ರಮ. ನಿಜ. ಹೌದು. ದೈಹಿಕ ಶ್ರಮ ಆಯ್ತದೆ. ದೈಹಿಕ ಶ್ರಮದಾಗ ಏನಾಯ್ತದೆ, ಒಂದು ಸ್ವಲ್ಪ ಶ್ರಮ, ಒಬ್ಬ ವ್ಯಕ್ತಿ ಮನಿ ಕಲ್ತು ಅಂತಂದ್ರೆ ಅವಕ್ಕೆ ಮೇವು ಇರುದಿಲ್ಲ, ಮತ್ತೊಂದು ಇರುದಿಲ್ಲ. ನಿಜ. ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು, ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು ನಮ್ಮ. ಯಾಕಂದ್ರೆ ಅಗ್ರಿಕಲ್ಚರ್ ವಿಚಾರ ಬಂದಾಗ ಹೆವಿ ಶ್ರಮ ಇದೆ. ಅದಕ್ಕೆ ರೈತನ ಬೆನ್ನೆಲುಬು ಅಂತ ಹೇಳ್ತಾರೆ, ಬೆನ್ನಿಗೆ ಸದ್ಯಕ್ಕೆ ಬೆನ್ನ ಮುರಿದೋಯ್ತದೆ. ಅಂದ್ರೆ ಬಹಳ ಶ್ರಮದಾಯಕ ಕೆಲಸ, ಮತ್ತೆ ಅದು ಬೇರೆ ಮಾರ್ಗಗಳೇ ಇಲ್ಲ. ಹೌದೌದು. ಇನ್ನೇನ್ ಬೇರೆ ಮಾರ್ಗ ಇಲ್ಲ. ಈಗ ಏನಾಗಿದೆ ಅಂತಂದ್ರೆ, ಹಿಂದೆ ನಾವ್ ಏನ್ ಮಾಡ್ತಿದ್ವು ಅಂತ, ನಮ್ಮ ತಂದೆ ನಾವು ಅವ್ರ ಜೊತೆಲಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೋ, ಹೆಂಗಿತ್ತು ಅಂತಂದ್ರೆ, ಒಂದ್ ಮನೇಲಿ ಒಂದ್ ಜೊತೆ ಎತ್ತಿರ್ತಿದ್ದೋ, ವ್ಯವಸಾಯ ಮಾಡ್ಕೊತಿದ್ದೋ, ಆಮೇಲೆ ಅದ ಸಗಣಿ ಬೆಳ್ತಿತ್ತು, ಮತ್ತೆ ನಾವು ಜೊತೆನಲ್ಲಿ ಒಂದ್ 5-6 ಕುರಿ ಸಾಕಾಣಿಕೆ ಮಾಡ್ತಿದ್ವು, ಮತ್ತೆ ಒಂದ್ 3 ಎಮ್ಮೆ ಇರ್ತಿದ್ವು ನಮ್ ಜೊತೆ. ಅವೇನೇನ್ ಮನೆ ಖರ್ಚೆಲ್ಲ ಉಳ್ಕೊಳ್ತಿದ್ವು, ಅದಕ್ಕೆ ಗೊಬ್ಬರ ಭೂಮಿಗೆ ಹಾಕೋದ್ ಇತ್ತು, ನಮ್ಗೆ ಕೆಮಿಕಲ್ ಫರ್ಟಿಲೈಸರ್ ಕಡಿಮೆ ಹಾಕಂದು ಬೇಸಾಯ ಮಾಡ್ತಿದ್ವು. ಖರ್ಚು ಕಡಿಮೆ ಇತ್ತು. 80 ಟನ್ ಬರ್ತಿತ್ತು. ನಾನೇ ನಮ್ಮ ತಂದೆ ಮಾಡ್ತಿದ್ದಾಗ ನಾವು ಅವ್ರ ಜೊತೆ ಆಳುಗಳು ಕಟ್ಕೊಂಡು ಮೆಂಟ ಮಾಡ್ತಿದ್ದೆ ನಾನು. 80 ನಾವ್ ಹಿಂಗೆ ಬೆಳೆದು 80 ಬಂದ್ಬಿಡ್ತಿತ್ತು. ಇವತ್ 40 ಮೇಲೆ ಬರ್ಕಾಯ್ತಲ್ಲ, ಖರ್ಚು ಮಾತ್ರ ಜಾಸ್ತಿ ಮಾಡ್ತಾವಿ, ಬಟ್ 40 ಮೇಲೆ ಕಪ್ ತೆಗಿಕಾಯ್ತಲ್ಲ ರೈತ. ಅಂದ್ರೆ ಭೂಮಿನಲ್ಲಿ ಫಲವತ್ತತೆ ಕಡಿಮೆ ಆಗ್ಬಿಟ್ಟಿದೆ, ನ್ಯೂಟ್ರಿಯೆಂಟ್ಸ್ ಡೌನ್ ಆಗೋಗಿದೆ. ಯಾಕೆಂತಂದ್ರೆ ಈಗ ಮಳೆ ಹೋಯ್ತಲ್ಲ ನೋಡಿ, 3 ತಿಂಗಳು ನೀರು ಹೋಯ್ತಲ್ಲ. ಹೌದು, ಅದೆಲ್ಲ ಕೊಚ್ಕೊಂಡು ಹೋಗಿ. ಅಧಿಕಾರಿಗಳು ನಾವೆಲ್ಲ ಚರ್ಚೆ ಮಾಡುದು, 1 ಎಕರೆಗೆ 10 ಟನ್ ಡೌನ್ ಆಗಿದೆ ಇವತ್ತು ಈ ಬೆಳೆ. ಇವತ್ತು ಎಲ್ಲಾ ರೈತರು ಕೇಳ ನೋಡಿ, ನಿಮ್ ಮಾಹಿತಿ ಎಲ್ಲಾರು ತಗೊಳ್ಳಿ ನೀವು, 1 ಎಕರೆಗೆ ಈ ಬಾರಿ 10 ಟನ್ ಡೌನ್ ಆಗಿದೆ. ಈಗ ಮುಖ್ಯವಾಗಿ ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ಯಾರ್ಯಾರು ಸಹಾಯ ಮಾಡ್ತಾರೆ ಗೌಡ್ರೆ ನಿಮ್ಗೆ? ನಾವು ದತ್ತು ಬಂದ್ರು ನಮ್ಮ ಅತ್ತೆ ಅಂತ ಮುಂದೆ ನಮ್ಮ ಅಪ್ಪ ರಕ್ಕ ಬಾಲ್ಯದಿಂದ ಅವ್ರ ಗಂಡ ತೀರ್ಕೊಂಡ ನಂತರ ಬರೀ ಕುರಿ ಸಾಕಾಣಿಕೆನ ಮಾಡ್ಕೊಂಡ್ ಬಂದಿದ್ರು. ನಮ್ಗೆ ಅದರಲ್ಲೇ ನಮ್ಮ ಸ್ಟ್ಯಾಂಡರ್ಡ್ ಕೊಟ್ಟದ್ದೆ ಅದು ಕುರಿ ಸಾಕಾಣಿಕೆನೆ. ಹೌದೌದೌದು, ನಮ್ಮ ಬದುಕನ್ನ ಡೆವಲಪ್ಮೆಂಟ್ ಮಾಡುದೆ ಕುರಿ ಸಾಕಾಣಿಕೆ. ಯಾಕಂದ್ರೆ ಯಾವಾಗ್ಲೂ ಬೇಡಿಕೆ ಇದ್ದೇ ಇರುತ್ತೆ ಕುರಿಗಳಿಗೆ. ಕುರಿ ಮಾರ್ಕೆಟ್ ನಮ್ ಕೈಲಿರ್ತದೆ. ಹೌದೌದೌದು, ಮಾರ್ಕೆಟ್ ನಮ್ ಕೈಲಿ ಇರ್ತದಲ್ಲ ಇದು. ನಿಜ, ನಾವು ಬೆಗ್ಗರಾಗಿರೋದಿಲ್ಲ. ಅದೊಂದು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವಲ್ಲ, ಇದು ರೈತರ ಉಪಕಸ್ಬು ಇದು. ಹೌದೌದು, ಸಮಗ್ರ ಕೃಷಿ ಇದು. ಹೌದು, ಸಮಗ್ರ ಕೃಷಿ ಮಾಡಿದ್ರೆ ಮಾತ್ರ ಇವತ್ತು ನಮ್ಗೆ ಒಂದು ಸ್ಟ್ಯಾಂಡರ್ಡ್ ಲೈಫ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಅಂತಂದ್ರೆ ನಮ್ಮ ಆರೋಗ್ಯ ಭರಿತವಾದಂತ ಜೀವನ ಮಾಡ್ಲಿಕ್ಕೆ ಅದು ಸ್ಟ್ಯಾಂಡರ್ಡ್ ನಮ್ಗೆ. ಅಂದ್ರೆ ಕಾರ್ ತಕ ಸುತ್ತಾಡುದಲ್ಲ. ಹೌದೌದು, ನಮ್ಗೆ ಆರೋಗ್ಯ ಭರಿತವಾಗಿ ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳೋದು ಮತ್ತು ಸಮೃದ್ಧಿಯಾಗಿ ಮನೇಲಿ ಇರುತ್ತೆ. ಹೌದೌದು, ಸಮಗ್ರ ಕೃಷಿ ಅಂತಂದ್ರೆ ಉಪಕಸ್ಬು ನಮ್ ಜೊತೆ ಇರಬೇಕು. ನಿಜ ನಿಜ. ಈಗ ರೈತರಿಗೆ ಸಹಾಯ ಮಾಡೋದಕ್ಕೆ ಜೋಗಿಗೌಡ್ರೆ, ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ತಂದಿದ್ದಾವೆ, ತಾವು ಯಾವ್ಯಾವ ಯೋಜನೆಯ ಫಲವನ್ನ ಪಡ್ಕೊಂಡಿದ್ದೀರಾ? ಸರ್, ಈಗ ನಮ್ಮ ಒಂದು ಪ್ರೆಸೆಂಟ್ ಏನ್ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಇವರ ಆಡಳಿತ ಅವಧಿನಲ್ಲಿ ಈಗ ಸಾಲ ಮನ್ನಾ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ. ಹೌದು, ಕೆಲವೇ ಮಂದಿಗಳಿಗೆ ಮಾತ್ರ ಸಾಲ ಮನ್ನಾ ಆಯ್ತಾಯ್ತು. ಯೋಚನೆ ಮಾಡಿ, ನಾವು ನಾವೆಲ್ಲ ಗಮನಿಸ್ತಾ ಇರ್ತೀವಿ, ನಾವು ರೈತರಾಗಿ ಇಟ್ಕೊಂಡು. ಹೌದೌದೌದು, ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಸೌಲಭ್ಯ ಸಿಗ್ಲಿ ಅಂದ್ರೆ ಅವನು ಅಟ್ ಲೀಸ್ಟ್ ಬಿತ್ತನೆ ಬೀಜನಾರು ಬೆಳ್ಕೊಳ್ಳಕ್ಕಾಗ್ಲಿ, ಅವ್ರ ಕೈಯಿಂದ ಖರ್ಚಾಗಬಾರದು ಅಂತ ಉದ್ದೇಶ ಇಟ್ಕೊಂಡು ಮಾಡಿರುವಂತದ್ದು. ಯಾವ್ದು ಯೋಜನೆ? ಅದು ಕಿಸಾನ್ ಸಮ್ಮಾನ್ ಯೋಜನೆ ಅಂತ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇದೆಲ್ಲ. ಹೌದೌದು, ಅತ್ಯಂತ ಅಗತ್ಯವಾಗಿ ರೈತನಿಗೆ ಬೇಕಾಗುವಂತ ಯೋಜನೆ ಇದು. ಹೇಗೆ ಅಂತೀರಾ? ಹೇಗೆ ಅಂತಂದ್ರೆ, ಈ ಮಾನ್ಸೂನ್ ಅಂತ ಪ್ರಕೃತಿ ಮೇಲೆ ಬರುತ್ತಾರೋ ನಾವು ರೈತರು. ಹೌದು, ಅಂದ್ರೆ ಎಲ್ಲರೂ ಪ್ರಕೃತಿನ ಅವಲಂಬಿತವಾಗಿ ಬದುಕಬೇಕು. ಬಟ್ ನಮ್ಮ ಆರ್ಥಿಕ ಡೆವಲಪ್ಮೆಂಟ್ ಗೆ ಪ್ರಕೃತಿ ಮೇಲೆ ಡಿಪೆಂಡ್ ಆಯ್ತಾ ಇರ್ತೀವಿ ನಾವು. ಯಾಕಂದ್ರೆ ಈಗ ಉದಾಹರಣೆಗೆ ಮಳೆ ಹುಯ್ತು, ಈಗ ನಾವು ಬಿತ್ತನೆ ಹಾಕಿರ್ತೀವಿ, ಮಳೆ ಹುಯ್ಲಿಲ್ಲ ಅಂತಂದ್ರೆ ಬಿತ್ತನೆ ದುಡ್ಡು ನಾವೇ ಕೈಯಿಂದ ಕಳ್ಕೋಬೇಕಾಗಿತ್ತು. ಈಗ ಏನಾಗಿದೆ, ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಏನಾಗಿದೆ, ಇಡೀ ದೇಶದ ದುಡ್ಡು ಟ್ಯಾಕ್ಸ್ ದುಡ್ಡು ಇದ್ರೊಳಗಿರ್ತದೆ. ಹೌದೌದೌದು, ಎಲ್ಲರೂ ಶೇರ್ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಮ ರೈತ ಬೆಳ್ಕೊಟ್ಟದ್ನೇ ಊಟ ಮಾಡೋದು ಎಲ್ಲ ಇಡೀ ದೇಶದ ಜನ. ನಿಜ, ನಾವು ಊಟ ಮಾಡುವಾಗ ರೈತರನ್ನ ಜ್ಞಾಪಿಸ್ಕೋಬೇಕು. ಜ್ಞಾಪಿಸ್ಕೊಳ್ಳಬೇಕಲ್ಲ, ರೈತ ಕಷ್ಟಪಟ್ಟು ಬೆಳ್ಕೊಡ್ಲಿಲ್ಲ ಅಂತಂದ್ರೆ ಹೊರದೇಶಕ್ಕೆ ಹೋಗ್ಬೇಕು. ಈಗ ಪಾಕಿಸ್ತಾನ ಹೋಯ್ತದಲ್ಲ, ಬಹಳ ಕಷ್ಟ ಆಗಿದೆ ಅಲ್ಲೆಲ್ಲ. ಈ ಊಟನೇ ಇಲ್ಲ ಅಂತಂದಾಗ ಅಥವಾ ಆ ನೀರಿಲ್ಲ ಅಂದಾಗ ಬದುಕೋದು ಕಷ್ಟ. ಹೌದೌದೌದು, ಅದಕ್ಕೆ ಈಗ ಏನಾಗಿದೆ, ಮೋದಿಜಿಯವರು ಇವತ್ತು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೊಟ್ಟರಲ್ಲ, ಅದು ರೈತರಿಗೆ ಅತ್ಯಂತ ಅಗತ್ಯವಾದದ್ದು. ಇನ್ನೂ ಒಂದ್ 2,000 ರೂಪಾಯಿ ಸೇರಿಸ್ಕೊಟ್ರು ತುಂಬಾ ಒಳ್ಳೇದೆ. ಅಲ್ಲ, ಈಗ ನಮ್ಮ ರಾಜ್ಯ ಸರ್ಕಾರದವರು 4,000 ಸೇರಿಸ್ತಾ ಇದ್ರಲ್ಲ ಅದಕ್ಕೆ. ಹೌದು, ಅದನ್ನೇ, ಅದು ಒಂದು ಕೇಂದ್ರ ಸರ್ಕಾರದ ಹೇಳದೆ ಈಗ ರಾಜ್ಯ ಸರ್ಕಾರದ ಹೇಳದೆ. ಹಾಗೆ ಯಡಿಯೂರಪ್ಪರವರು, ನಮ್ಮ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವರು ತೀರ್ಮಾನ ತಗೊಂಡು ಅವ್ರಿಗೆ ಒಂದ್ ಸ್ವಲ್ಪ ರೈತರ ಬಗ್ಗೆ ಕಾಳಜಿ ಜಾಸ್ತಿ. ಹೌದೌದೌದು, ಯಾಕೆಂದ್ರೆ ಅವ್ರು ಕೊಟ್ಟಂತ ಯೋಜನೆಗಳವಲ್ಲ. ಏನೀಗ ಉದಾಹರಣೆಗೆ ಈ ಭಾಗ್ಯಲಕ್ಷ್ಮಿ ಯೋಜನೆ ತಂದು ಕೊಟ್ರು ನಮ್ಮ ರೈತರ ಮಕ್ಕಳುಗಳು, ಹೆಣ್ಮಕ್ಳುಗಳಿಗೆ. ಹೌದೌದೌದು, ಈ ಅದು ಅಗತ್ಯವಾಗಿ ಬೇಕಾಗಿತ್ತು. ಮತ್ತೆ ನಮ್ಮ ಶಾಲೆಗೆ ಹೋಯ್ತಿರೋ ಮಕ್ಳುಗಳು ಹೋಯ್ತಿರ್ಬೇಕಾದ್ರೆ ಸೈಕಲ್ ವಿತರಣೆ ಕೊಡುವ ಕಾರ್ಯಕ್ರಮ ಕೊಟ್ರು. ಹೌದೌದು, ಎಷ್ಟೋ ಇಂಧನ ಉಳಿಸ್ತರು ನಮ್ಮ ಮಕ್ಳುಗಳು, ಸೈಕಲ್ ಓಡಾಡಿದ್ರು ಓಡಾಯ್ತು ಹಳ್ಳಿಲಿ ಹೋಯ್ತಾ ಇದ್ರೆ ಬಹಳ ಖುಷಿ ಆಯ್ತದ ಮಕ್ಳುಗಳು. ನಿಜ ನಿಜ ನಿಜ. ಹೌದು, ಸೈಕಲ್ ಓಡ್ಕೊಂಡ್ರೆ ಇಂತಿಂತ ಅಗತ್ಯವಾಗಿ ಬೇಕಾಗಿರುವಂತ ಯೋಜನೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರಾರಂಭದಿಂದಲೂ ನೀವು ಇದ್ರ ಫಲ ಪಡ್ಕೊಂಡಿದ್ದೀರಾ? ಹೌದು ಸರ್, ಪ್ರಾರಂಭ ಮಾಡಿದೀವಿ, ಪ್ರಾರಂಭದಿಂದ ನಮ್ಗೆ ತಲುಪ್ತಾ ಇದೆ. ಕರೆಕ್ಟ್ ಅಷ್ಟು ಟೈಮ್ ನಲ್ಲಿ ಅಲ್ಲಿ ಅವರು ಮೋದಿ ಅವರು ಏನು ಅಲ್ಲಿ ಬಟನ್ ಒತ್ತೋದ್ರೆ ಇಲ್ಲಿ ಬಂದು ನಮ್ಮ ಅಕೌಂಟ್ ಬಿದ್ದೋಗಿರ್ತದಲ್ಲ. 2019 ಪ್ರಾರಂಭ ಆಯ್ತಿದ್ದು. ಹೌದು ಹೌದು, ಆಗಿನಿಂದ ನಮ್ಗೆ ಬರ್ತಾ ಇದೆ, ಬರ್ತಲೇ ಇದೆ. ಪ್ರಾರಂಭದಿಂದಲೂ ನೀವು ಫಲಾನುಭವಿಗಳೇ ಹಾಗಾದ್ರೆ. ಹೌದು ಹೌದು ಹೌದು, ನಮ್ಮ ರಾಜ್ಯ ಸರ್ಕಾರದಿಂದಲೂ ಪಡ್ಕೊಂಡಿದ್ದೀರಾ? ಅದು ಅದು ಬರ್ತಾ ಇದೆ, ಅದು ಬರ್ತಾ ಇದೆ, ಇದು ಬರ್ತಾ ಇದೆ. ಮತ್ತೆ ಇನ್ನೂ ಹಲವಾರು ಯೋಜನೆ ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಗ್ಯಾಸ್ ಸಿಲಿಂಡರ್ ವಿಚಾರ ಬಂದ್ರೆ, ಅವತ್ತು ಸಾಲ್ಗಟ್ಲೆ ನಿಂತ್ಕೊತಿದ್ವ ನಾವು, ಮಂಡ್ಯಕ್ ಹೋಗ್ತಾ ಇರ್ತಿದ್ವ ಗ್ಯಾಸ್ ಸಿಲಿಂಡರ್ಗಳ. ಇವತ್ ನಮ್ಮ ಮನೆ ಬಾಗಿಲು ಬಂದ್ ಬೀಳ್ತಾವೆ. ಅಂದ್ರೆ ಅಷ್ಟು ಸರ್ವಿಸ್ ಮೋಟಿವೇಟ್ ಆಗ್ತಾ ಇದೆ ಇವತ್ತು. ಜೊತೆಗೆ ಎಲ್ಲರಿಗೂ ಈ ಗ್ಯಾಸ್ ಸಂಪರ್ಕಗಳು ಸಿಕ್ಕಿದಾವೆ, ಹೆಚ್ಚು ಕಮ್ಮಿ ಎಲ್ಲ ಉಳಿದಿಲ್ಲ, ಬೇಕು ಅನ್ನೋರ್ಗೆಲ್ಲ ಕೊಡಿಸ್ತಾ ಇದಾರೆ. ಹೌದೌದೌದು, ಈಗ ಗವರ್ಮೆಂಟೇ ಬರ್ತದೆ ಹುಡಿಕೊಂಡು. ಹೌದೌದು, ಯಾರ್ಯಾರಿಗೆ ಸಂಪರ್ಕ ಇಲ್ಲ ಅಂತ ಅವರೇ ಬಂದು ಸಂಪರ್ಕ ಜಾಗೃತಿ ಮೂಡಿಸುವಂತ ಕೆಲಸನೂ ಮಾಡ್ತಾ ಇದಾರೆ ಅಲ್ಲೆಲ್ಲ. ಅಂದ್ರೆ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಅಡಿಗೆ ಮಾಡೋದು ಸ್ವಲ್ಪ ಸುಲಭ ಆಗಿದೆ ಇದರಿಂದ. ಹೌದೌದು, ಯಾಕೆಂತಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ನಾವು ತಿಂತಾರೋ ಆಹಾರ ಮತ್ತು ಬೇರೆ ಬೇರೆ ವ್ಯತ್ಯಾಸದಿಂದ ಏನಾಗಿದೆ, ಅವರ ದೈಹಿಕ ಶಕ್ತಿನೂ ವೀಕ್ ಆಗಿದೆ. ಈಗ ಈಗ ಶ್ರಮ ಪಡಕ್ ಆಗ್ತಾ ಇಲ್ಲ, ಆ ಮಟ್ಟದಲ್ಲಿ ನಾವು ಆಹಾರ ಪದ್ಧತಿನ ಬೆಳ್ಕೊಂಡು ಉಂಟಾ ಇದೀವಿ. ಅಲ್ಲ, ಈಗ ಗ್ಯಾಸ್ ಬಂದಿರೋದ್ರಿಂದ ಅಡಿಗೆನ ಸ್ವಲ್ಪ ಬೇಗ ಮಾಡಬಹುದು. ಹೌದೌದು, ಮತ್ತೆ ಈಗ ಒಂದ್ ಗಂಟೆ ಮಾಡ್ತಿದ್ದ ಒಂದ್ 15 ನಿಮಿಷದಲ್ಲಿ ಮುಗಿತದೆ. ಜೊತೆಗೆ ಮೊದಲು ಏನು ಬೆರಣಿ ಕುರುಳು ಅಥವಾ ಸೌದೆ ಬಳಸ್ತಾ ಇದ್ರು, ಸೀಮೆಣ್ಣೆ ಬಳಸ್ತಾ ಇದ್ರು, ಅದರಿಂದ ಹೊಗೆ ಜಾಸ್ತಿ ಬಂದು ಮನೆಯೆಲ್ಲ ಒಂದು ಮಾಲಿನ್ಯ ಆಗ್ತಾ ಇತ್ತು, ಮತ್ತೆ ವಾಯುಮಾಲಿನ್ಯ ಜಾಸ್ತಿ ಆಗ್ತಾ ಇತ್ತು. ಹೌದು, ವಾಯುಮಾಲಿನ್ಯ ತಪ್ಪಿಸಿಕೊಳ್ಳಕ್ಕೂ ಇದೊಂದು ಅವಕಾಶ ಇತ್ತು ನಮಗೆ. ಅಂದ್ರೆ ಮಹಿಳೆಯರಿಗೆ ಇದು ಏನು ಸಮಯ ಉಳಿತಾಯ ಆಗುತ್ತಲ್ಲ, ಅದನ್ನ ಕುಟುಂಬದ ಒಂದು ಬೆಳವಣಿಗೆಗೆ ಬಳಸ್ಕೋಬಹುದು. ನಾವು ಕಣ್ಣಿ ನೋಡಿ ನಮ್ ತಾಯಿ ಏನ್ ಮಾಡ್ತಿದ್ರು ಅಂತ ಹಿಂದೆ ಇಷ್ಟೊಂದು ಜಾಗೃತಿ ಇರ್ಲಿಲ್ಲ, ಇಷ್ಟೊಂದು ಸೌಲಭ್ಯಗಳು ಹಿಂದೆ ಇರ್ಲಿಲ್ಲ. ನಾನು ಎಜುಕೇಶನ್ ಮಾಡ್ತಿದ್ರು ಸಂದರ್ಭದಲ್ಲಿ ನಮ್ ತಾಯಿ ಏನ್ ಮಾಡ್ತಿದ್ರು ಅಂತಂದ್ರೆ ತರಗನ್ ಕಟ್ಕೊಂಡು ಎಲ್ಲ ಸ್ಟಾಕ್ ಮಾಡ್ಕೊಳ್ಳೋರು ಮನೇಲಿ. ಹೌದೌದೌದು. ಈ ತರಗನ್ನ ಅದನ್ನ ಆಮೇಲೆ ಈ ಕೂಳೆ ಕಬ್ಬು ಕಟ್ ಮಾಡಿದಾಗ ಕೂಳೆ ಬಡ್ಕೊಂಡು ಒಂದ್ ಕಡೆ ಸ್ಟಾಕ್ ಮಾಡ್ಕೊಳ್ಳುವ, ಮಳೆಗಾಲ ಬರೋಷ್ಟ್ರಲ್ಲಿ ಎಲ್ಲ ಸ್ಟಾಕ್ ಮಾಡ್ಕೊಂಡಿರುವ ಅದನ್ನ ಓಡುವರು. ಅದ್ ಕಷ್ಟ ನೋಡಿದ್ರೆ ನಮಗೂ ಅನಿಸ್ತದೆ. ಬಟ್ ಇವತ್ತು ಪ್ರತಿಯೊಂದು ಮನೆಗೂ ತಲುಪುವಂತೆ ಕೆಲಸ ಮಾಡಿದ್ರಲ್ಲ, ಇದೊಂದು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತ ಯೋಜನೆ ಇದು. ಜೊತೆಗೆ ಈಗ ಮನೆ ಮನೆಗೂ ಒಂದು ಗಂಗೆ ಅಂತ ಒಂದು ಎಲ್ಲಾ ಮನೆಗಳಿಗೂ ನಲ್ಲಿ ಒಂದು ಸಂಪರ್ಕ ನೀಡಿದ್ದಾರೆ. ಹೌದು, ಜಲ ಜಲ್ ಜೀವನ್ ಮಿಷನ್ ಅಂತ ಮನೆ ಮನೆಗೆ ನಲ್ಲಿ ಮುಖಾಂತರ ತಲುಪಿಸುವಂತದ್ದು ಸುತ್ತ ಘಟಕ ಈ ತರದೆಲ್ಲ ಜೋಡಿಸ್ಕೊಂಡು ಮಾಡ್ತಾ ಇದಾರೆ. ಅದರಿಂದ ಸಾಕಷ್ಟು ಸಮಯ ಉಳಿತಾಯ ಇತ್ತೆ ನಮ್ಮ ಮಹಿಳೆಯರು. ಹೌದೌದು ಸರ್, ಅವ್ರಿಗೆ ಶುದ್ಧ ಕುಡಿಯುವ ನೀರು ಇದೊಂದು ಅಗತ್ಯವಾಗಿ ನಮ್ಮ ಹೆಣ್ಣು ಮಕ್ಕಳುಗಳು ಬೇಕಾಗಿತ್ತು. ಯಾವ್ದಪ್ಪ ಅಂತಂದ್ರೆ ಸ್ವಚ್ಛ ಭಾರತದ ಅಡಿನಲ್ಲಿ ಟಾಯ್ಲೆಟ್ ರೂಮ್ ವಿಚಾರ ಬರ್ತದಲ್ಲ, ಶೌಚಾಲಯಗಳು ಶೌಚಾಲಯಗಳು ಹೌದು, ಅದು ಈಗ ಎಲ್ಲರ ಮನೆಗೂ ತಲುಪಿದೆ ಈಗ ಅದು ಶೌಚಾಲಯ. ಅಂದ್ರೆ ಇಡೀ ಹಳ್ಳಿಗಳೇ ಒಂದ್ ರೀತಿ ಸ್ವಚ್ಛ ರೀತಿ ಆಗಿದಾವೆ ಈಗ. ಹೌದು, ಆಗ್ಲೇಬೇಕಲ್ಲ ಈಗ. ಈಗ ನಾವೇನೋ ಎಲ್ಲಾರ ಒಂದು ತೋಟದೊಳಗೆ ಹೊರಗಡೆ ಹೋಗಿ ಬಂದ್ಬಿಡ್ತಿದ್ದ. ಹೌದೌದು. ಬಟ್ ಹೆಣ್ಮಕ್ಳುಗಳು ಹೋಗ್ಬೇಕಾದ್ರೆ ನಮ್ಗೆ ಹೊಟ್ಟೆವ್ರು ಇದು. ಹೆಣ್ಮಕ್ಳು ಮಕ್ಕಳು ಮತ್ತೆ ವಯಸ್ಸಾದವರು ಬಹಳ ಕಷ್ಟ ಆಗತ್ತೆ. ಹೌದೌದು. ಈಗ ಅದು ಶೌಚಾಲಯ ಕೊಟ್ಟದ್ದು ಪಂಚಾಯತಿ ಮುಖಾಂತರ, ಅದು ಎಷ್ಟು ಹೆಣ್ಣು ಮಕ್ಕಳುಗಳಿಗೆ ಬಹಳ ಅಗತ್ಯವಾಗಿ ಬೇಕಾಗಿತ್ತು ಅದು. ಅಂದ್ರೆ ಸ್ವಚ್ಛ ಭಾರತ ಅಭಿಯಾನ ಅಂತ ಅದು. ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಆಗಿರುವಂತ ಕಾರ್ಯಕ್ರಮ ಇದು. ಮತ್ತೆ ರೇಷ್ಮೆ ಇಲಾಖೆಯಿಂದ ಸೌಲಭ್ಯ ಪಡ್ಕೊಂಡಿದೀವಿ ಅಂತ ಹೇಳಿದ್ರಿ. ಹೌದು ಸರ್, ನಾನು ರೇಷ್ಮೆ ಕಡ್ಡಿ ನೆಡಬೇಕಾದ್ರೆ ರೇಷ್ಮೆ ತೋಟಕ್ಕೆ ಕಡ್ಡಿ ನೆಡಬೇಕಾದ್ರೆ ನಮ್ಗೆ ಒಂದಷ್ಟು ಸೌಲಭ್ಯ ಕೊಡುದು. ಮತ್ತೆ ಒಂದು ಅದಕ್ಕೊಂದು ಸೆಡ್ ನಿರ್ಮಾಣಕ್ಕೂ ಕೊಟ್ಟಿದ್ದಾರೆ. ರೇಷ್ಮೆ ಮೀಡಿಯಂ ಈಗ ಫಸ್ಟ್ ಮೂರ್ ಅಂತ ಮಾಡ್ತಾರೆ ಅದ್ರಲ್ಲಿ. ಯಾಕಂದ್ರೆ ಕೆಲವು ಅನುಕೂಲ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ ಮನೇನ ಮಾಡ್ಕೊತಾರೆ ಸಪ್ರೇಟ್. ಅದಕ್ಕೆ ಸುಮಾರು ಒಂದು 10-15 ಲಕ್ಷ ಖರ್ಚು ಬೀಳ್ತದೆ. ಒಂದು 2.5 ಲಕ್ಷ 3 ಲಕ್ಷನೋ ಸಬ್ಸಿಡಿ ಕೊಡ್ತಾರೆ. ಬಟ್ ಎಲ್ಲರೂ ಮಾಡಕ್ ಆಗೋಲ್ಲ ರೇಷ್ಮೆ ಬೆಳೆಗಾರರು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಒಂದು ಮಿಡ್ಲ್ ಮೀಡಿಯಂ ಆಗಿ ಸೆಡ್ ನಿರ್ಮಾಣ ಮಾಡ್ಕೊಂಡು ಸದ್ಯಕ್ಕೆ ಬೆಳ್ಕೊಳ್ಳಿ ಅಂತಂದ್ಬಿಟ್ಟು ಅದಕ್ಕೊಂದ 30-40 ರೂಪಾಯಿ ಕೊಟ್ಟು ನಮ್ಗೆ 30 ರೂಪಾಯಿ ಕೊಟ್ರು. ಅವಾಗ ನಾವು ಫಸ್ಟ್ ಪ್ರಾರಂಭ ಅಂತ ಅಂದ್ಬಿಟ್ಟು ನಾವು ಮನೆ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಇವತ್ತು ಹನಿ ನೀರಾವರಿನ ಬಹಳ ಎಲ್ಲ ಜನಪ್ರಿಯ ಆಗ್ತಾ ಇದೆ. ಇವತ್ತು ಡ್ರಿಪ್ ಇರಿಗೇಷನ್ ಅಂತ ನೀವೇನಾದ್ರು ತಗೊಂಡಿದ್ದೀರಾ? ಅದು ಇಲ್ಲ, ನಮ್ದು ನೀರಾವರಿ ಪ್ರದೇಶ ಆಗಿದ್ರೆ ನಾವು ತಗೊಂಡಿಲ್ಲ. ಕೆಲವು ಹನಿ ನೀರಾವರಿ ಪ್ರದೇಶದಲ್ಲಿ ಇರುವಂತ ಅಂದ್ರೆ ಒಳಗಡೆ ಪ್ರದೇಶದಲ್ಲಿ ಬೋರ್ ಇರುವಂತವ್ರಿಗೆ ನೀರು ಸೇವ್ ಮಾಡ್ಕೊಳ್ಳಿಕ್ಕೆ ಇದೊಂದು ತುಂತುರು ಹನಿ ನೀರಾವರಿ ಅಂತಂದ್ಬಿಟ್ಟು ಮಾಡಿದಲ್ಲ ಕೇಂದ್ರ ಸರ್ಕಾರ. ಅದು ಕೆಲವೇ ಮಂದಿ ಕೆಲವೇ ಸಬ್ಸಿಡಿ ಇತ್ತು. ಬಟ್ ಮೋದಿ ಅವರು ಬಂದ ಮೇಲೆ ಇತ್ತು 90% ಸಬ್ಸಿಡಿ ಕೊಟ್ಟು ಎಲ್ಲಾ ಹನಿ ನೀರಾವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡು. ಅದು ತುಂಬಾ ಒಳ್ಳೇದು. ನಾನು ಒಂದಷ್ಟು ಜನ ರೈತರು ಭೇಟಿ ಮಾಡಿದ್ದೆ. ಬಟ್ ನಾವು ತಗೊಳ್ಳಿಲ್ಲ, ಯಾಕಂದ್ರೆ ನಮ್ ನೀರು ಎನಿ ಟೈಮ್ ಇರ್ತದಲ್ಲ, ನೀರು ನಿಮಗೆ ಸಮೃದ್ಧಿಯಾಗಿದೆ, ಅದರಿಂದ ನಾವು ತಗೊಳ್ಳಿಲ್ಲ. ಜೊತೆಗೆ ಈ ಒಂದು ಉಚಿತವಾಗಿ ಅಕ್ಕಿಯನ್ನು ಕೊಡುವಂತ ಯೋಜನೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ. ಹೌದೌದು, ಗರೀಬ್ ಕಲ್ಯಾಣ ಯೋಜನೆ. ನೋಡಿ ಈಗ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ಯೋಜನೆ ಇಲ್ದೋಗಿದ್ರೆ ಎಷ್ಟೋ ಜನ ಆಹಾರಕ್ಕೂ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಒಂದ್ ವರ್ಷ ಯಾವ್ದೇ ಒಂದು ಕೃಷಿ ಚಟುವಟಿಕೆನ ಮಾಡದೇ ಮನೇಲಿದ್ರು. ಆ ಟೈಮ್ ಅಗತ್ಯ ಬೇಕಾಗಿತ್ತಲ್ಲ ಅದು. ಹೌದೌದೌದು. ಹಸು ನೀಗಿಸ್ಕೊಳ್ಳಿಕ್ಕೆ ಎಲ್ಲರೂ ಶ್ರೀಮಂತರಲ್ಲ ಇಲ್ಲಿ ನಮ್ಮ ಇಂಡಿಯಾ ಭಾರತದ ಒಂದು ಇದ್ರಲ್ಲಿ. ಹೌದೌದೌದು. ಈಗ 5 ಕುಂಟೆ ಇರೋರವ್ರೆ, 10 ಕುಂಟೆ ಜಮೀನು ಇರೋರವರು ಒಂದಷ್ಟು ಜನ ಇದ್ದಾರೆ. ಹೌದು, ಕೃಷಿ ಕಾರ್ಮಿಕರು ಇದ್ದಾರೆ. ಎಲ್ಲೂ ಕೆಲಸನೇ ಸಿಗ್ಲಿಲ್ಲ, ಎಲ್ಲ ಸ್ಥಗಿತ ಆಗಿದೆ, ಕೆಲಸ ಸಿಗ್ಲಿಲ್ಲ, ನಮ್ಗೆ ಊಟ ಬೇಕೇ ಬೇಕಲ್ಲ. ಆ ಸಂದರ್ಭದಲ್ಲಿ ಅದು ಅತ್ಯಂತ ಅಗತ್ಯವಾಗಿ ಮೋದಿಜಿಯವರು ತೀರ್ಮಾನ ತಗೊಂಡು ತುಂಬಾ ಅರ್ಥಗರ್ಭಿತವಾಗಿತ್ತು, ಅನುಕೂಲ ಆಗಿತ್ತು. ಅನುಕೂಲ. ಮತ್ತೆ ರೈತರ ಮಕ್ಕಳಿಗೆ ಈಗ ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಅಂತ ಒಂದು ವಿದ್ಯಾರ್ಥಿ ವೇತನ ಕೂಡ ಯೋಜನೆ ಪ್ರಾರಂಭ ಆಗಿದೆ. ಹೌದೌದೌದು. ಈಗ ಬಸವರಾಜ ಬೊಮ್ಮಾಯಿ ಸರ್ ಅವರು ಮಾಡಿರೋದು ಅದು ಬೇಕೇ ಬೇಕು. ಇವತ್ತು ಏನಾಗಿದೆ ಅಂತಂದ್ರೆ ವಿದ್ಯಾರ್ಥಿ ಈಗ ವಿದ್ಯಾರ್ಥಿನ ಎಷ್ಟೋ ಜನ ನಾನು ಸುಧಾ ಒಂದು ಒಂದು ಯಾವ್ದೋ ಒಂದು ಚಟುವಟಿಕೆ ನಾನು ಒಂದು ಸಂಘ ಸಂಸ್ಥೆ ಮಾಡ್ತಿರೋ ಸಂದರ್ಭದಲ್ಲಿ ಒಬ್ಬ ಮಗು ಒಳ್ಳೆ ವಿದ್ಯಾವಂತ ಅವನ್ನ ತಗೋ ಆಡ್ ಮೇಯಿಸಕ್ ಬಿಟ್ಕೊಂಡಿದ್ರು. ಆ ಗುಂಪಲ್ಲಿದ್ದ ಹುಡುಗರುಗಳು ಅಣ್ಣ ಇವ್ನು ಒಳ್ಳೆ ವಿದ್ಯೆ ಅಂತ ಏನ್ ಮಾಡ್ಬೇಕು ಅಂದಾಗ ನಾನೇ ಅವ್ರನ್ನ ಮಂಡ್ಯದಿಂದ ನಮ್ಮೂರ್ಗ ಅಪ್ ಅಂಡ್ ಡೌನ್ ಮಾಡ್ತೀವಿ. ಇವತ್ತು ಲೆಕ್ಚರ್ ಇತ್ತು ಮಂಗಳೂರಲ್ಲಿ ಅವನು. ನೋಡಿ ನಿಮ್ಗೆ ಅದೃಷ್ಟ ಸಂತೋಷ ಆಗುತ್ತೆ. ಈಗ ನೋಡಿ ಅಂತ ಸುಮಾರು ಮಕ್ಕಳುಗಳನ್ನ ನಾವು ಡೆವಲಪ್ಮೆಂಟ್ ಮಾಡಿವಿ ಅಂದ್ರೆ ಇದು ಎಲ್ಲ ಟೈಮ್ಲೂ ಮಾಡಕ್ ಆಗಲ್ಲ. ಗೌರ್ಮೆಂಟ್ ಆ ಟೈಮ್ ಕೈ ಜೋಡಿಸಿದ್ರೆ ಅಂದ್ರೆ ಈಗ ವಿದ್ಯಾಶ್ರೀ ಯೋಜನೆ ಮಾಡಿದ್ರಲ್ಲ, ಹೌದೌದು, ಆ ಸ್ಕಾಲರ್ಶಿಪ್ ಕೊಡ್ತಾರಲ್ಲ, ಆ ಸ್ಕಾಲರ್ಶಿಪ್ ಇರುತ್ತದೆ ಮನೆ ಪೇರೆಂಟ್ಸ್ಗಳಿಗೆ ಅನುಕೂಲ ಆಯ್ತದ. ಅದು ಹೌದು, ಹೆಣ್ಮಕ್ಳಿಗೆ 8ನೇ ತರಗತಿಯಿಂದನೇ ಪ್ರಾರಂಭವಾಗುತ್ತೆ. ಹೌದೌದು. ಗಂಡ್ ಮಕ್ಳಿಗೆ 11ನೇ ತರಗತಿಯಿಂದ ಪ್ರಾರಂಭವಾಗುತ್ತೆ. ಆದ್ರೆ ನನ್ನ ಮಗಳು ಒಬ್ಳು ತಗತ್ತಾ ಇದ್ದಾಳೆ, ಬಿ ಮಾಡ್ತಾ ಕಂಪ್ಲೀಟ್ ಮಾಡ್ತಾಳೆ ಇನ್ನೊಂದು 5-6 ತಿಂಗಳಲ್ಲಿ. ಅವಳಿಗೂ ಸಹ ವಿದ್ಯಾಸಿರಿ ಯೋಜನೆಯಲ್ಲಿ ನಮ್ಗೆ ಗವರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಬರ್ತಾ ಇದೆ. ಅಂದ್ರೆ ವಿದ್ಯಾಸಿರಿ ಯೋಜನೆ ಜೊತೆಗೆ ಇದು 11,000 ರೂಪಾಯಿ ಬೇರೆ, ಇದು ಬೇರೆ ಬರ್ತಾ ಇದೆ ಎಕ್ಸ್ಟ್ರಾ ಇದು. ಮತ್ತೆ ನಮ್ಮ ಈ ಭೂರಹಿತ ಕೃಷಿ ಕಾರ್ಮಿಕರು ಇದಾರಲ್ಲ, ಅವ್ರ ಮಕ್ಳಿಗೂ ಈ ಯೋಜನೆ ಪ್ರಾರಂಭ ಆಗಿದೆ. ಇದು ಇದು ಅತ್ಯಂತ ಭೂರಹಿತ ಕಾರ್ಮಿಕರು ಮತ್ತು ಬಡತನದಲ್ಲಿರುವಂತ ರೇಖೆಯಲ್ಲಿರುವಂತವ್ರಿಗೆ ಈ ಯೋಜನೆ ಇದಲ್ಲ, ಇದು ಅಗತ್ಯವಾಗಿ ಕೊಡ್ಲೇಬೇಕು. ಯಾಕಂತಂದ್ರೆ ಇವತ್ತು ಪೇರೆಂಟ್ಸ್ಗೆ ಇವತ್ತಿನ ಖಾಸಗಿ ಶಾಲೆಗಳಲ್ಲಿ ಓದಿಸಕ್ ಆಗ್ತಿರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ರೈತರಿಗೋಸ್ಕರ ಈ ಡೀಸೆಲ್ ಸಬ್ಸಿಡಿ ಕೊಡುವಂತ ಯೋಜನೆ ರೈತ ಶಕ್ತಿ ಯೋಜನೆ ಅಂತ ಪ್ರಾರಂಭ ಆಗ್ತಾ ಇದೆ. ಹೌದೌದೌದು, ಈಗ ಮಾಡ್ತಾ ಇದಾರ. ಅಂದ್ರೆ ಯಾರ್ಯಾರು ರೈತರು ಈ ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ಏನು ವ್ಯವಸಾಯ ಮಾಡ್ತಾರಲ್ಲ, ಪ್ರತಿಯೊಂದು ಎಕರೆಗೆ 250 ರೂಪಾಯಿ, ನಂಗೆ ಗರಿಷ್ಠ 1,250 ರೂಪಾಯಿ ಕೂಡ ಹಾಗೆ ಮಾಡ್ತಾ ಇದಾರೆ. ರೈತ ಶಕ್ತಿ ಯೋಜನೆ ಅಂತ. ಹೌದು, ರೈತ ಶಕ್ತಿ ಯೋಜನೆ ಈಗ ಪ್ರಾರಂಭ ಆಗಿದೆ ಈಗ. ಅಂದ್ರೆ ಅದು ಅದು ಆ ಯೋಜನೆ ಕರೆಕ್ಟ್ ಆಗಿ ರೈತರಿಗೆ ತಲುಪೋ ಮಾಡ್ಬಿಟ್ರೆ ಅಧಿಕಾರಿಗಳು ಅಗತ್ಯ ಬೇಕು, ಆ ಖರ್ಚು ಒಂದು ಸ್ವಲ್ಪ ತಗ್ಗಿಸ್ದಂಗ ಆಯ್ತದೆ. ಅಂದ್ರೆ ಈಗ ಒಳ್ಳೆ ಯೋಜನೆ ಅದು, ಅದು ಜೊತೆನಲ್ಲಿ ಒಂದ್ ಸ್ವಲ್ಪ ಈ ನಮ್ಮ ಅಧಿಕಾರಿ ವರ್ಗ ಏನಿದೆಯೋ ಅವ್ರ ಇಂಟ್ರೆಸ್ಟ್ ತಗೋಬೇಕು. ರೈತರ ಒಂದು ನೇರ ತಲುಪಬೇಕು ಅಂತಂದ್ರೆ ಆ ಜಾಗದಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಅದನ್ನ ನಮ್ಮ ಏನ್ ಇವತ್ತು ಜನಪ್ರತಿನಿಧಿಗಳು ಮತ್ತೆ ನಮ್ ಇದು ಅಧಿಕಾರಿಗಳಿದಾರೋ ಅವರು ಸಮರ್ಪಕವಾಗಿ ಕಾಪಾಡ್ಕೋಬೇಕು. ಇದು ಬಹಳ ಅನುಕೂಲ ಆಯ್ತದೆ ಇದು ರೈತರಿಗೆ. ಒಟ್ಟಾರೆ ಎಲ್ಲಾ ರೈತರು ಈ ಯೋಜನೆಗಳ ಫಲವನ್ನು ಪಡಿಬೇಕು ಅಂತೀರಾ ಜೋಗೇಗೌಡರು? ಅತ್ಯಂತ ಅಗತ್ಯ ಅಲ್ಲ ಸರ್, ರೈತ ಅಲ್ಲ ಸರ್. ಇವತ್ತು ಏನಾಗಿದೆ ಅಂತಂದ್ರೆ ಎಲ್ಲದಕ್ಕೂ MRP ರೇಟ್ ಫಿಕ್ಸ್ ಆಗ್ತದೆ. ಬಟ್ ನೋಡಿ ಮೋದಿಜಿ ಅವರು ಒಂದು ಮಾಡ್ತಾ ಇದಾರೆ, ಈಗ ನಾ ರೈತನೇ MRP ರೇಟ್ ಫಿಕ್ಸ್ ಮಾಡ್ಕಲಿ ಅನ್ಬಿಟ್ಟು FPO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸಂಸ್ಥೆ ತರ್ತಾ ಇದಾರೆ. ಅದೇನೋ ಕರೆಕ್ಟ್ ಡೆವಲಪ್ಮೆಂಟ್ ಆದ್ರೆ ನಮ್ಮ ರೈತರು ಮಾಡಿದಂತದಕ್ಕೆ ಅವರೇ MRP ರೇಟ್ ನ ಫಿಕ್ಸ್ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ನಿಜ ನಿಜ, ಹೌದು. ಬಟ್ ಅಲ್ಲಿಗಂಟ ತಡ್ಕೊಳ್ಳುವಂತ ವ್ಯವಸ್ಥೆನ ಆಗ್ಬೇಕು ಈಗ. ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳ ತಂದ್ರದು ಒಳ್ಳೆ ಕಾರ್ಯಕ್ರಮನೇ, ತುಂಬಾ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತದ್ದು. ಯಾಕಂತಂದ್ರೆ ಈಗ ನಮ್ ರೈತ ಏನ್ ಮಾಡ್ತೇವೆ, ಹೊಲದ ಈಗ ಕಬ್ ಬೆಳಿತೀವಿ, ಕಬ್ಬ ಫ್ಯಾಕ್ಟ್ರಿ ಕೊಡಗಂತ ನಮ್ದಿರ್ತದೆ ಜವಾಬ್ದಾರಿ. ರೇಷ್ಮೆ ಬೆಳಿತೀವಿ, ರೇಷ್ಮೆ ತಗೊಂಡ್ ಮಾರ್ಕೆಟ್ ಆಗಂತ ನಮ್ ಜವಾಬ್ದಾರಿ ಇರ್ತದೆ. ಅಲ್ಲಿಂದ ಮುಂದಕ್ಕೆ ಮೌಲ್ಯವರ್ಧನ ಮಾಡುವಂತ ಕೆಪಾಸಿಟಿ ನಮ್ಗಿರೋದಿಲ್ಲ. ಯಾಕಂದ್ರೆ ಒಬ್ಬ ರೈತ ಅವ್ನ್ ದುಡಿದೆ ಅವ್ನ್ ಕಷ್ಟ, ತಗೋಬಿಟ್ಟು ಮಾರ್ಕೆಟ್ ಹಾಕೋದೇ ಕಷ್ಟ. ಅಲ್ಲಿಂದ ಮೌಲ್ಯವರ್ಧನ ಮಾಡ್ಲಿಕ್ಕೆ ನಮ್ಗೆ ಒಂದು ಅಸ್ತ್ರ ಇರ್ಲಿಲ್ಲ. ಈಗೇನಾಗಿದೆ, ಅದೇ ಬ್ರಹ್ಮಾಸ್ತ್ರವನ್ನ ಇವತ್ತು FPO ಮುಖಾಂತರ ಒಂದು 1,000 ಜನ ಸೇರಿದಾರ್ ಮಾಡಿ ಅಲ್ಲಿ ಎಲ್ಲಾ ಸೇರಿ ಒಟ್ಟೊಟ್ಟಿಗೆ ಸೇರಿ ಅದೊಂದು ಡೆವಲಪ್ಮೆಂಟ್ ಮಾಡೋದಾದ್ರೆ ಅದಕ್ಕೆ ಏನಾಗುತ್ತೆ, 1-3 ಪಟ್ಟು ಆದೇಶ ಶುರುವಾಯ್ತದೆ. FPO ನಮ್ಗೆ ಅತ್ಯಂತ ಅಗತ್ಯ. ಇವತ್ತು ಮೋದಿ ಜಿ ತಂದು ಡೆವಲಪ್ಮೆಂಟ್ ಮಾಡ್ತಾರೋದು ಬಹಳ ಅನುಕೂಲ ಇದೆ. ಆತ್ಮೀಯ ರೈತ ಬಾಂಧವರೇ, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಚಂದಗಾಲಿನ ಜೋಗಿಗೌಡ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೊಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9-9-6-4-9-9-2-5-2-5. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9-9-6-4-9-9-2-5-2-5. ತುಂಬಾ ಸಂತೋಷ ಜೋಗಿಗೌಡರೇ, ನಿಮ್ಮ ಕೃಷಿ ಅನುಭವಗಳನ್ನ ಮತ್ತೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಕೃಷಿ ಅನುಭವ ಕುರಿತು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿ ಮಂಡ್ಯ ತಾಲೂಕು ಚಂದಗಾಲು ಗ್ರಾಮದ ಜೋಗಿಗೌಡ ಅವರೊಂದಿಗಿನ ಸಂದರ್ಶನವನ್ನ ಇದುವರೆಗೆ ನೀವು ಆಲಿಸಿದಿರಿ. ಈ ಸಂದರ್ಶನವನ್ನ ನಡೆಸಿಕೊಟ್ಟವರು PM ಜಗದೀಶ್. ಡಾಕ್ಟರ್, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ TB ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟರ್? TB ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ TB ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಏರೋಪಿಕ್